ಹೇಗೆ ಬದುಕು ಕಟ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ನಾಯಕ್ ಅವರು. ನಮಸ್ಕಾರ ಸರ್. ನಾನು ಕೆಟ್ಟ ನಾಯಕ್ ಹೆಗ್ಗೇರಿ ಅಂತ, ಇಲ್ಲಿಯ ಸಿದ್ದಾಪುರದ ಚಿರಪರಿಚಿತ ಅಂತ ಅಂದ್ರೆ ಕೆಟ್ಟ ನಾಯಕ್ ಹೆಗ್ಗೇರಿ ಹೇಳಿ. ನಾನು ನನ್ನ ತಂದೆಯವರ ಕಾಲದಿಂದಲೂ, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ, ಅದು ಅವಿಭಕ್ತ ಕುಟುಂಬದಲ್ಲಿ ಇದ್ದಂಥ ಜಮೀನು, ಒಂದು 4-5 ಎಕರೆ ತೋಟ, ಅವಿಭಕ್ತ ಕುಟುಂಬದಲ್ಲಿ ಒಂದು 6 ಎಕರೆ ಗದ್ದೆ ಇತ್ತು. ನಂತರದಲ್ಲಿ ಡಿವೈಡು ಮತ್ತು ಈ ಬೇರೆ ಆಗುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನನ್ನ ಅಜ್ಜಂದಿರು ಬೇರೆ ಆಗಿದ್ದಾರೆ. ಆ ನಂತರದಲ್ಲಿ, ಆವಾಗ ನಮಗೆ ಸಣ್ಣವರಿದ್ವಿ, ನಮಗೆ ಎಷ್ಟು ಬೆಳೀತಿದ್ರು ಏನೂ ಗೊತ್ತಿಲ್ಲ. ನಂತರ ಕಾಲಮಾನದಲ್ಲಿ ನಾನು ಕನಿಷ್ಠ 4ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ನಮ್ಮ ಅಜ್ಜನಿಂದ ಬೇರೆ ಆದರು. ಆ ಸಂದರ್ಭದಲ್ಲಿ ನಮಗೆ ಜಮೀನು ಕಡಿಮೆ ಇತ್ತು. ನಂತರದಲ್ಲಿ ನಮ್ಮ ತಂದೆಯವರ ಒಳ್ಳೆಯ ಕೃಷಿ, ನಮ್ಮ ತಂದೆಯವರು ಮಾಡುವಂಥ ಒಳ್ಳೆಯ ಕೃಷಿಯಿಂದ ನಾವು ಏನೋ ಗಂಜಿ ತಿನ್ನಬೇಕಿತ್ತು, ಅನ್ನ ಕುಡ್ಕೊಂತ ಬಂದ್ವಿ. ನಂತರದ ದಿನದಲ್ಲಿ ಜಮೀನನ್ನು ಇಂಪ್ರೂವ್ ಮಾಡಿದ್ವಿ. ಅದಕ್ಕೇನು ನಾವೇನು ವಿಶೇಷ ಏನೂ ಮಾಡಲಿಲ್ಲ. ಮಣ್ಣು ಹಾಕೋದು, ಗೊಬ್ಬರ ಹಾಕೋದು, ಆ ಟೈಮಿನ ಟೈಮಿಗೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ, ಸಸಿ ನೆಡುವ ಟೈಮಲ್ಲಿ ಸಸಿ ನೆಡುವಂಥದ್ದು, ತೋಟದಲ್ಲಿ ಮಣ್ಣು ಹಾಕುವ ಟೈಮಲ್ಲಿ ಮಣ್ಣು ಹಾಕುವಂಥದ್ದು, ಕಾಜಿಗೆ ಮಾಡುವಂಥ ಸಂದರ್ಭದಲ್ಲಿ ಕಾಜಿಗೆಯನ್ನು ಮಾಡ್ಕೊಂತ. ಇವತ್ತಿನ ದಿನದಲ್ಲಿ ನಮ್ಮ ತಂದೆಗೆ ಸಿಕ್ಕಿರುವಂಥದ್ದು 24 ಕುಂಟೆ ತೋಟ, 1 ಎಕರೆ ಗದ್ದೆ. 1 ಎಕರೆ ಗದ್ದೆಯಲ್ಲಿ ನನ್ನ ತಮ್ಮ ಒಬ್ಬ ಇದ್ದ, ಅವನು ಡಿವೈಡ್ ಆಗಿರೋದಕ್ಕೋಸ್ಕರ ಅವನಿಗೆ 1/2 ಎಕರೆ ಗದ್ದೆಯನ್ನು, 5 ಗುಂಟೆ ತೋಟವನ್ನು ಕೊಟ್ಟಿದ್ದೇವೆ. ಹಾಗಂತೇಳಿ ಎಲ್ಲ ತೋಟದ ಮಾಲೀಕತ್ವವನ್ನು ಇನ್ನೂ ನಮ್ಮ ಅಜ್ಜಂದಿನ ಹೆಸರಲ್ಲೇ ಇದೆ ಬಿಟ್ಟರೆ ಬೇರೆ ಯಾರ ಹೆಸರಲ್ಲೂ ಇಲ್ಲ. ಅದಕ್ಕೆ ಕಾರ್ಯ ಕೆಲಸ ಮಾಡ್ತಾ ಇದ್ದೀವಿ, ಅದು ಆಗ್ಬಹುದು. ಅದು ಒತ್ತಟ್ಟಿಗಿರ್ತದೆ. ಆದರೆ 24 ಕುಂಟೆಯಲ್ಲಿ 5 ಗುಂಟೆ ಹೋದಾಗ 19 ಗುಂಟೆ ನಮ್ಮ ತಂದೆಯವರ ಹೆಸರಿಗೆ ಉಳಿಯಿತು. 19-20 ಗುಂಟೆಯಲ್ಲಿ ನಾವು 1 ಎಕರೆ 1 ವರ್ಷ ಕೆಂಪು ಚಾಲಿ ಎಲ್ಲ ಸೇರಿಬಿಟ್ಟು 6-8 ಕ್ವಿಂಟಲ್ ಅಡಿಕೆ ಮಾಡ್ತೀವಿ. ನಾವು ಗದ್ದೆಯನ್ನು ಭತ್ತಕ್ಕೋಸ್ಕರ ಅಲ್ದೆಗಿದ್ರು ಕೂಡ ಎಮ್ಮೆ ಇರೋದಕ್ಕೋಸ್ಕರ ಹುಲ್ಲಿಗಾಗಿ ಗದ್ದೆಯನ್ನು ಮಾಡಬೇಕಾಗ್ತದೆ, ಬಿಳೆ ಹುಲ್ಲಿಗಾಗಿ. ಈಗ ಹಾಳು ಬಿದ್ದರೂ ಅದು ಹುಲ್ಲು ಬರ್ತದೆ, ಅದು ಬೇರೆ. ಆದರೆ ಬಿಳೆ ಹುಲ್ಲು ಬೇಕು ಅನ್ನೋದಕ್ಕಾಗಿ ಅದನ್ನು ಮಾಡಬೇಕಾಗಿದೆ. ಆಗ್ತಿದೆ, ಅದು ಆಗ್ತದೆ. ಆದರೆ ಇವಾಗ ನನ್ನ ತಲೆ ಮೇಲೆ ಜವಾಬ್ದಾರಿ ಭಾಳ ಬಂದಿದೆ. ತಂದೆಯವರಿಗೆ 79-80 ವರ್ಷ, ಅವರು ಈಗ ಎಲ್ಲ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಮಾಡಿ, ನಮ್ಮ ಕೆಲಸದ ಜವಾಬ್ದಾರಿಯನ್ನು, ಮನೆಯ ಎಕನಾಮಿಕಲಿ ಜವಾಬ್ದಾರಿ ಅವರದೇ ಇದೆ, ನಂದೇನೂ ಇಲ್ಲ. ನನಗೂ 2 ಜನ ಮಕ್ಕಳು, ಒಬ್ಬಳು ಡಿಗ್ರಿ ಸೆಕೆಂಡ್ ಇಯರ್ BSc ಓದ್ತಾ ಇದ್ದಾಳೆ, ಮಗ ಸೆಕೆಂಡ್ PU ಓದ್ತಾ ಇದ್ದಾನೆ. ನಾನು ಡಿಗ್ರಿವರೆಗೆ ಓದ್ದಂಥವನು. ನನ್ನ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ರಾಜಕಾರಣವೂ ಮಾಡ್ತೀನಿ, ಅದು ಬೇರೆ. ಆದರೆ ನಾನು ಇವತ್ತು ತೋಟದಲ್ಲಿ ಮರ ಹತ್ತಿ ಔಷಧಿ ಸಿಂಪಡಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ, ಕೊನೆ ಕೊಯ್ಯುವಂಥ ಕೆಲಸವನ್ನು ಮಾಡಿದ್ದೇನೆ. ಗದ್ದೆ ನಾಟಿ ಮಾಡುವ ಸಂದರ್ಭದಲ್ಲಿ ಎತ್ತು ಕಟ್ಕೊಂಡು ಹೂಡಿದಂಥ ದಿನಗಳು ಭಾಳ ಇತ್ತು. ಇವಾಗ ಟಿಲ್ಲರ್ ಬಂದಿದೆ, ಟಿಲ್ಲರ್ನವ್ನು ಹೂಡಕ್ಕೆ ಹೋಗ್ತಾನೆ. ಹಾಗಂತೇಳಿ ಈಗ ಮೊನ್ನೆ ಈ ಸುಬ್ರಹ್ಮಣ್ಯ ಹೆಗಡೆಯವರ ದೋಟಿ ಮತ್ತೊಂದು ಕಂಪ್ರೆಸರ್ ತಂದ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಮರ ಹತ್ತೋದಾದರೂ ಖುಷಿನೇ, ಕೆಳಗಿಂದ ಕೆಲಸ ಮಾಡೋದಾದ್ರೂ ಖುಷಿನೇ. ನನಗೆ ಏನಾಗ್ತದೆ ಕೇಳಿದ್ರೆ, ಕಾಂಪ್ರೆಸರ್ ತಂದಿದ್ರಿಂದ ಒಂದು ದಿನಕ್ಕೆ ಸರ್ ಕನಿಷ್ಠ ಒಂದು 15-20 ಡಬ್ಬ ಮದ್ದವನ್ನು ಹೊಡೆದು ಹೊಡಿಬಹುದು. ಒಳ್ಳೆ ತೋಟ ಆಗ್ಬಿಟ್ರೆ 20-30 ಡಬ್ಬ ಆಗಂತ ಒಂದು ಒಳ್ಳೆ ಸರೌಂಡಿಂಗ್ ಇದ್ರೆ 20 ಡಬ್ಬ ಅಂತೂ ಹೊಡಿಬಹುದು. ಒಳ್ಳೆ ತೋಟ ಆದ್ರೆ 25 ಡಬ್ಬ ನಾನು ಹೊಡಿತೀನಿ, ನನ್ನ ಕೆಲ ಕೆಪಾಸಿಟಿ ಇದೆ. ನನ್ಗೆ ಆ ಮದ್ದು ಹೊಡೆಯುವ ಮರ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ಹೊಡೆದಂತ ಅನುಭವದಲ್ಲಿ ಇದು ಸ್ವಲ್ಪ ಈಸಿ, ಸ್ವಲ್ಪ ಜಾಸ್ತಿ ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಹೇಳುವಂಥ ದೃಷ್ಟಿಕೋನ ಇಟ್ಕೊಂಡು ಅದನ್ನು ತಗೊಂಡು ಬಂದಿದ್ದೀನಿ. ಇವತ್ತು ಕೂಡ ನಾನು ಯಾವ ರಂಗದಲ್ಲೂ ನಂದೊಂದು ಛಾಪ್ ಇದೆ ಸರ್. ನಾನೊಂದು ಕಲಾವಿದ ಹೌದು, ಒಂದು ಕೆಲವೊಂದಿಷ್ಟು ನಿರಾಶೆ ಬಡವರಿಗೆ ಏನಾದರೂ ನನ್ನ ಕೈಯಿಂದ ಸಹಾಯ ಆಗಬೇಕು ಅಂತ ಅಂದರೆ ನಾನೇನು ದುಡ್ದಿರ್ತೀನಿ, ಆ ದುಡ್ಡಿನಲ್ಲೇ ಕೊಡ್ತೀನಿ ಬಿಟ್ಟು ಬೇರೆಯವ್ರ ತಲೆ ಹೊಡೆದು ಕೊಡೋದಿಲ್ಲ. ಈಗ ಸರ್ ನಾನು ನಿಮ್ಮ ಹತ್ರ ಮಾತಾಡ್ತಾ ನಾನು ಮದ್ದು ಹೊಡಿಲಿಕ್ಕೆ ಬಂದೆ ಅಂದೆ. ಅದನ್ನು ಯಾಕೆ ಕಲಿತೆ ಸರ್? ನಮ್ಮನೆ ಅದನ್ನು ಮಾಡಬೇಕು, ನಾವು ಇನ್ನೊಬ್ರಿಗೆ ಹೊರೆಯಾಗಿರಬಾರ್ದು, ಉಳಿದಂಥ ಸಂದರ್ಭದಲ್ಲಿ ಬೇರೆಯವರಿಗೂ ಅನುಕೂಲ ಆಗಲಿ, ಈ ದೃಷ್ಟಿಕೋನ ಇಟ್ಕೊಂಡು ಮಾಡ್ಕೊತ ಬಂದೆ. ಅದ್ರ ಜೊತೆಯಲ್ಲಿ ಸರ್ ನಮ್ಮ ತಂದೆಯ 1 ವರ್ಷದ ಇನ್ಕಮ್ ಎಷ್ಟಿದೆ ನನಗೆ ಗೊತ್ತು. ನನ್ನ ಮಗಳು 6ನೇ ಓದಬೇಕಂಥ ಸಂದರ್ಭದಲ್ಲಿ ಕಾನ್ವೆಂಟಿಗೆ ಕಳಿಸುವಂಥ ಸಂದರ್ಭ ಬಂತು. ಆ ಟೈಮ್ನಲ್ಲಿ ಅವಳ ಎಜುಕೇಷನ್ ಖರ್ಚಿಗೆ ತಂದೆಯವರ ಕೆಲ ಕೇಳಬಾರ್ದು, ತಂದೆಯವ್ರಿಗೆ ಎಲ್ಲ ಹೊರೆಯನ್ನು ತಂದೆಯವ್ರಿಗೆ ಹಾಕಬಾರ್ದು, ತಂದೆಯವರ ಸ್ವಲ್ಪ ಜವಾಬ್ದಾರಿಯನ್ನು ನಾವು ಹೊರಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಆ ಜವಾಬ್ದಾರಿಯುತವಾದ ಕೆಲಸವನ್ನು ಮಗಳ ಎಜುಕೇಷನ್ಗಾಗಿ ಮಾಡಿದಂಥ ಒಂದು ದಂಧೆ ಇವತ್ತು ನನ್ನ ಜೀವನಕ್ಕೂ ಆಗ್ತಾ ಇದೆ. ಯಾಕೆಂದ್ರೆ ಸರ್ ನಾನು 1 ವರ್ಷದಲ್ಲಿ ಕನಿಷ್ಠ ಒಂದು ಈ ಮಳೆಗಾಲದಲ್ಲಿ ಒಂದು 35-40 ಸಾವಿರ, ಬೇಸಿಗೆ ಕೊನೆ ಕೊಯ್ಬೇಕು ನಾನು 35-40 70,000 ಹೀಗೆ ದುಡಿತೇನೆ. ಮದ್ದೊಡೆಯುವುದು ಕೊನೆ ಕೊಯ್ಯೋದ್ರಿಂದ ಇದು ಈ ತಂದೆ ಸರ್ ಯಾರೇ ಇರಲಿ ರೈತರಾಗಿ ಬದುಕಬೇಕು. ಮುಂದೊಂದು ದಿನದಲ್ಲಿ ನಾವು ದುಡ್ಡು ತಿನ್ಲಿಕ್ಕಾಗಲ್ಲ, ಅನ್ನ ತಿನ್ಬೇಕಾಗ್ತದೆ. ಭತ್ತದ ಜೊತೆಯಲ್ಲಿ ವಾಣಿಜ್ಯ ಬೆಳೆ ವಿಶೇಷವಾಗಿ ನನ್ನ ಒಂದು ಜನರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಸರ್, ಎಲ್ಲಿ ಹೋದರೂ ಅಡಿಕೆ ರೇಟ್ ಕಂಡ್ಬಿಟ್ಟು ಅಡಿಕೆ ತೋಟವನ್ನು ಮಾಡ್ತಾ ಇದ್ದಾರೆ, ಮಾಡ್ರಿ, ಹೆಚ್ಚಿಗೆ ಮಾಡಬೇಡ್ರಿ, ಉಣ್ಣೋದಕ್ಕೆ ಅನ್ನ ಇಟ್ಕೊಂಡು ಬಾಕಿದನ್ನು ಮಾಡ್ರಿ, ಅಟ್ಲೀಸ್ಟ್ ನಮಗೆ ಉಣ್ಲಿಕ್ಕಾದ್ರೂ ಅನ್ನ ಇಟ್ಕೊಳ್ರಿ. ನಮ್ಮದೇ ಜಮೀನಲ್ಲಿ ನಮಗೆ ಉಣ್ಣೋಷ್ಟು ಅನ್ನ ಅದು ಬೇಸ್ಟ್. ಲಾಸ್ಟಿಗೆ ಗಂಜಿ ಕುಡಿಯೋ ಒಂದು ವರ್ಷ ಗಂಜಿ ಕುಡಿಯೋಷ್ಟಾದರೂ ಭತ್ತವನ್ನು ಬೆಳೆಯುವಂಥ ಪರಿಜ್ಞಾನವನ್ನು ಎಲ್ಲರೂ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗೇನೆ ಈಗ ಒಂದಿಷ್ಟು ಹುಡುಗರಲ್ಲಿ ಒಂದು ಬಂದೋಗಿದೆ, ನಾವು ಬಿಸ್ನೆಸ್ ಮಾಡಿದ್ರೆ ಅಥವಾ ಹೊರಗಡೆ ಹೋಗ್ಬೇಕು, ಇನ್ನೊಂದು ಕಡೆ ದುಡಿಬೇಕು, ಇನ್ನೊಬ್ರಿಗೆ ಅಂಡರೆ ಸ್ವಾವಲಂಬಿ ಬದುಕನ್ನು ಸರ್ ಯಾರಿಗೂ ನಮಸ್ಕಾರ ಹೊಡೆದೇನೆ ಮಾಡಬೇಕು ಅಂತ ಅಂದ್ರೆ ಅದು ರೈತ ಒಬ್ಬನೇ. ಯಾರಿಗೂ ನಮಸ್ಕಾರ ಹೊಡೆಯೋ ಕೆಲಸ ಇಲ್ಲ ಸರ್. ಇವತ್ತು ಕೈಲಾದ್ರೂ ಮಾಡ್ದ, ನಾಳೆ ಆಗೋದಿಲ್ಲ ಅಂದ್ರೆ ಬಿಟ್ಟ. ಈಗ ಯಾವುದೇ ಒಂದು ನೌಕರಿ ಮಾಡೋನಿಗೆ ಇವತ್ತಿನ ಕೆಲಸ ಇವತ್ತು ಮಾಡಿ ಮತ್ತೆ ನಾಳೆ ಅವನು ಬರಲೇಬೇಕು. ನಾಳೆ ಬರಲಿಲ್ಲ ಅಂತ ಅಂದ್ರೆ ಅವನಿಗೆ ರಜೆ ಹಾಕಬೇಕು, ಇನ್ನೊಬ್ರಿಗೆ ಪರ್ಮಿಷನ್ ತಗೊಂಡು ನಾವು ಮಾಡ್ಕೋಬೇಕು. ಆದರೆ ರೈತನಿಗೆ ಅದಿಲ್ಲ. ಸ್ವಾವಲಂಬಿ ಬದುಕನ್ನು ಬದುಕಲಿಕ್ಕೆ ರೈತ ಒಳ್ಳೆಯವ, ರೈತನಿಗೆ ಮಾತ್ರ ಸಾಧ್ಯ, ಬಿಟ್ಟರೆ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈಗ ಮೇಲೆ ಹತ್ತಿ ಅಡಿಕೆ ಗೊನೆಯನ್ನು ಕೊಯ್ಯೋದು, ಅಲ್ಲಿ ಕೌಶಲ್ಯ ಬೇಕಾ? ಹೌದು ಸರ್, ಕೌಶಲ್ಯ ಇಲ್ಲದೆ ಇದ್ರೆ ಸರ್ ಆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾಕೆ ಕೇಳಿದ್ರಿ ಸರ್? ನೀವೊಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ನನಗೆ. ಅಡಿಕೆ ಮರವನ್ನು ಹತ್ತೀವಿ ನಾವು, ಕನಿಷ್ಠ 60-70 ಫುಟ್ ಅಡಿಕೆ ಮರ ಇರುತ್ತೆ. ಈ ಮಳೆಗಾಲದಲ್ಲಿ ಏನಾಗ್ತದೆ ಸರ್, ಜಾರ್ತದೆ ಅನ್ನೋ ಒಂದೇ ದೃಷ್ಟಿಕೋನ ಇಟ್ಕೊಂಡು ಅರ್ಧ ಮರದಲ್ಲಿ ಕುತ್ಕೊಳ್ಳೋದು, ಉದ್ದ ಪಿರಿಕೆ ಹಾಕಿಬಿಟ್ಬಿಡುತ್ತೆ, ಆವಾಗ ಏನೂ ಆಗಲ್ಲ. ಆದರೆ ಕೊನೆ ಕೊಯ್ಯುವಂಥ ಸಂದರ್ಭದಲ್ಲಿ ಅಡಿಕೆ ಕೊನೆ ಭಾರ ಇರ್ತದೆ ಮರದ ಮೇಲೆ, ಭಾಳ ಭಾರ ಇರ್ತದೆ, ಜೊತೆಗೆ ನಂದೊಂದು 60 ಕೆಜಿ ಭಾರ. ಆವಾಗ ಮರ ಹೇಗೆ ಬೆಂಡಾಗಬೇಕು ಹೇಳಿ ಸರ್? ಬೆಂಡಾದಂಥ ಮರವನ್ನು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿಕ್ಕೂ ಕೌಶಲ್ಯತೆ ಬೇಕು. ಶಕ್ತಿ ಯುಕ್ತಿ ಎರಡೂ ಇದ್ದರೆ ಮಾತ್ರ ರೈತನ ಈ ಕಸುಕು ಹಸನಾದಂಥ ಕಸುಬು. ಅದೇ ಅವನೇನಾದ್ರು ಗಡ್ಬಡೆ ಮಾಡ್ಕೊಂಡು ಹೋದರೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಮತ್ತು ಸರ್ ನೀವು ಒಳ್ಳೆ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ನೀವು ಕೇಳೋದ್ರೊಳಗೆ ಅದಕ್ಕೆ ಉತ್ತರ ಕೊಡ್ತೀನಿ. ಯಾರೇ ಈ ಮರ ಕಸುಬನ್ನು ಮಾಡುವಂಥವ್ರು ಡ್ರಿಂಕ್ಸ್ ಮಾಡ್ಕೊಂಡು ಮಾತ್ರ ಮರ ಹತ್ತಬೇಡ್ರಿ. ಇದು ನನ್ನ ಕಳಕಳಿಯ ವಿನಂತಿ ರೈತರಲ್ಲಿ. ಯಾಕೆ ಕೇಳಿದ್ರೆ ಡ್ರಿಂಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯನ ಹತೋಟಿ ಅವನ ಕೈಲಿರಲ್ಲ, ಬೇರೆಯವ್ರ ಕೈಲಿರ್ತದೆ. ಮರ ಹತ್ತಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾಗುವುದಿಲ್ಲ, ಬೀಳೋದೇ ಆಗ್ತದೆ. ಆವಾಗ ಏನಾಗ್ತದೆ ಸರ್, ಯಾರದೋ ಮನೆ ಹೋಗಿರ್ತೀವಿ ಅವ್ರನ್ನೆಲ್ಲ ಅಪವಾದ ಹಾಕೋದೇ ಆಗ್ತದೆ. ಅದರಲ್ಲಿ ಮತ್ತೆ ಈ ಮಳೆಗಾಲದಲ್ಲಿ ಸರ್ ಮರ ಹತ್ತುವಂಥ ರೈತರಲ್ಲಿ ಒಂದು ವಿನಂತಿ, ಮರ ಹತ್ತಬೇಕಾದ್ರೆ ಜಾರ್ತದೆ, ನಾವು ಕುತ್ಕೊಳ್ಳಿಕ್ಕೆ ಒಂದು ಕಡುಕು ಮಣಿ ಅಂತ ಮಾಡ್ಕೊತೀವಿ ಸರ್. ಅದು ವರ್ಷ ವರ್ಷ ಹಗ್ಗವನ್ನು ಚೇಂಜ್ ಮಾಡ್ಕೋಬೇಕು, ಅದಕ್ಕೊಂದು ಹಗ್ಗ ಹಾಕ್ಕಂತೀವಿ. ಹಗ್ಗನ ಒಂದು ವರ್ಷ ಒಂದು ಮಳೆಗಾಲ ಮುಗಿತು ಸರ್, ಬೇರೆ ಹಗ್ಗ ಹಾಕಬೇಕು. ಒಂದು ಕೊನೆ ಕೊನೆ ಮುಗಿತು ಮತ್ತೊಂದು ಹಗ್ಗ ಹಾಕಬೇಕು. ಅಂಥ ಸಂದರ್ಭದಲ್ಲಿ ಕತ್ತದ ಹಗ್ಗ ಕೆಲವು ಟೈಮ್ ಕಟ್ಟಾಗ್ತದೆ, ಅದನ್ನು ನಿರೀಕ್ಷೆ ಇಟ್ಕೊಂಡು ಹೊಸ ಹಗ್ಗ ಆದರೂ ಕಟ್ಟಾಗ್ತದೆ. ಅದೆಲ್ಲದರ ಬಗ್ಗೆ ಪರಿಜ್ಞಾನ ಇರಬೇಕು. ಒಟ್ಟಾರೆ ಒಟ್ಟರಾಶಿ ನಮ್ಮ ಕಡಕ್ ತಂದೆ ಹಗ್ಗ ಹಾಕೊಂಡೆ ಕೂತ್ಕೊಂಡು ಹೇಳಿದ್ರೆ ನನಗಾಗಿತ್ತು ಸರ್. ನಾನು ಈಗ ಒಂದು 5-6 ವರ್ಷದ ಹಿಂದೆ ಒಂದು ತಂತಿ ಕಂಬ 9 ಮೀಟ್ರ್ 9-10 ಮೀಟ್ರಿಂದ ಮರದಿಂದ ನಾನು ಶಿಸ್ತಾಗಿ ಕುತ್ಕೊಂಡಂಥ ಸಂದರ್ಭ, ಕಡಕ ಮೇಲೆ ಕುತ್ಕೊಂಡಿದ್ದೇನೆ. ಕುತ್ಕೊಂಡು ಹೇಗೆ ಕಾಲು ತಪ್ಪಿದೆಯೋ, ಕಡಕ್ ಹೇಗೆ ತಪ್ಪಿದೆಯೋ ನನಗೆ ಗೊತ್ತಿಲ್ಲ, ನಾನು ಕೆಳಗೆ ಬಿದ್ದಿದ್ದೇನೆ. ಆದರೆ ಸರ್ ಈ ಲಿಂಟ್ಲ ಲೆವೆಲ್ವರೆಗಿನ ಬರೋವರೆಗೂ ನಾನು ತಲೆ ಕೆಳಗಾಗೆ ಬಂದಿದ್ದೇನೆ. ಆ ನಂತರ ಏನೋ ಒಂದು ತಾಗದಂಗಾಗಿದೆ, ತಲೆಗೆ ತಲೆ ಮೇಲಾಗಿದೆ. ಹೀಗೆ ನಾನು ಈ ಕುರ್ಚಿ ಮೇಲೆ ಕೂತಾಗ ಖಾಸಗಿ ಕಾಲಕ್ಕೆ ಕೂತಿದ್ದೇನೆ ಸರ್. ನನಗೆ ಮತ್ತೇನೂ ಆಗಲಿಲ್ಲ, ಏನೇನೂ ಆಗಲಿಲ್ಲ, ಸ್ವಲ್ಪ ಕಾಲಿ ನೋವಾಗಿತ್ತು. 1 ವರ್ಷ ಆ ಕೆಲಸ ಬಿಟ್ಟೆ. ಮತ್ತು ಅದನಂತರ ನನ್ನ ದಂಧೆಯನ್ನು ನಾನು ಶುರು ಮಾಡ್ಕೊಂಡಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ, ಇವತ್ತು ದೋಟಿಯಲ್ಲಿ ಮಾಡ್ತಾ ಇದ್ದೇನೆ. ಮತ್ತೆ ಸಿಂಪರಣೆಗೂ ಏನು ಅಲ್ಲಿ ಕಾಳಜಿ ತಗೋಬೇಕು, ಮತ್ತೆ ಹೇಗಿರುತ್ತೆ ಆ ಅನುಭವ? ಸಿಂಪರಣೆ ಮಾಡ್ಬೇಕಾದ್ರೆ ಸರ್ ನಾವು ಮೊದಲು ಮದ್ದನ್ನು ಬೋಡೋ ದ್ರಾವಣವನ್ನು ರೆಡಿ ಮಾಡಬೇಕಾದ್ರೆ ಏನು ಮಾಡಬೇಕು? ಸಿಂಪರಣೆ ಮಾಡೋದು ದೊಡ್ಡದು, ಬೋಡೋ ದ್ರಾವಣ ಸರಿಯಾಗಿ ಮಾಡ್ಕೋಬೇಕು. ಹೇಗೆ ಕೇಳಿದ್ರೆ ಸರ್, ಮೊದಲೇ 1 ಕೆಜಿ ತುತ್ತ ಮೈಲು ತುತ್ತಕ್ಕೆ ನೀರು ಹಾಕಿ ಅದನ್ನು ಒಂದು ಕಡೆ ಕರಡಬೇಕು. ಅಂದರೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಎತ್ತರ ಬಿಟ್ಟುಬಿಟ್ರೆ ಸರ್ ಬಿಸಿ ನೀರಾದರೂ ನಡೀತದೆ, ಬಿಸಿ ನೀರಾದರೆ 1/2 ಗಂಟೆಯಲ್ಲಿ ರೆಡಿ ಆಗ್ಬಿಡ್ತದೆ. ಅದೇ ತಂಡ ನೀರಾದರೆ 1-1.5 ತಾಸು ಬೇಕಾಗ್ತದೆ, 2 ತಾಸಿನಲ್ಲಿ 1 ಕೆಜಿ ಖಾಲಿ ಆಗ್ತದೆ, ಕ್ಲೀನಾಗಿ ಕರಗ್ತದೆ. ಅದು ಕರಗಿದ್ದನ್ನು ಅದು ಬೇರೆ ಒಂದು ಪಾತ್ರೆಯಲ್ಲಿ ಕಳಿಸ್ಕೋಬೇಕು. ಸುಣ್ಣಕ್ಕೆ ಸರ ಕಲ್ಲು ಸುಣ್ಣನೇ ಹಾಕಬೇಕು. ತುತ್ತಕ್ಕೆ ಹಳಿ ತುತ್ತನೇ ಹಾಕಬೇಕು, ಪುಡಿ ತುತ್ತ ಅಷ್ಟು ಇಫೆಕ್ಟ್ ಬೀಳೋದಿಲ್ಲ, ಹಳಿ ಹಳಿ ತುತ್ತ ಸಿಗುತ್ತೆ ಅದನ್ನೇ ಹಾಕಬೇಕು. ಸುಣ್ಣಕ್ಕೆ ಕಲ್ಲು ಸುಣ್ಣವನ್ನು ಹಾಕಬೇಕು. ಕಲ್ಲು ಸುಣ್ಣವನ್ನು ಹಾಗೆಯ 1 ಕೆಜಿ ಕಲ್ಲು ತುತ್ತನಕ್ಕೆ ಕೆಲವು ಜನ 2 ಕೆಜಿ ಹಾಕ್ತಾರೆ, ಕೆಲವು ಜನ 1.5 ಕೆಜಿ ಹಾಕ್ತಾರೆ. ನಾನಂತೂ 1.5 ಕೆಜಿ ಹಾಕ್ತೇನೆ. 1 ಕೆಜಿ ನಾನು 1.5 ಕೆಜಿ ಅದನ್ನು ಕರೆಕ್ಟಾಗಿ ಕುದಿಯುವಂಥ ನೀರನ್ನು ಹಾಕಿಬಿಟ್ಟು ಆಗಂದಾಗ ರೆಡಿ ಆಗ್ತದೆ. ಹಾಕಿ ಅದನ್ನು ಅದ್ರ ಒಂದು ಪಾತ್ರೆ ಅದನ್ನು ಕರಡಬೇಕು, ನೆನೆಸ್ಕರಬೇಕು. ಆ ಕಲ್ಲಷ್ಟು ಕರಗ್ತದೆ, ಏನೂ ಉಳಿಯೋದಿಲ್ಲ. ಆ ನಂತರದಲ್ಲಿ ಸುಣ್ಣಕ್ಕೆ ನಾವು ಡಬ್ಬದ ಪ್ರಮಾಣ, ನಾವು 1 ಕೆಜಿ ತುತ್ತಕ್ಕೆ 4 ಡಬ್ಬ 20 ಲೀಟ್ರ್ ಒಂದು ಡಬ್ಬ ಅಂದರೆ ನಾವೀಗ ಎಲ್ಲರೂ 20 ಲೀಟ್ರ್ ಮಾಡಿದ್ದಾರೆ 20 ಲೀಟ್ರ್ ಅಂತೆ. 20 ಲೀಟ್ರ್ ನೀರಲ್ಲಿ ಆ ನೀರನ್ನೆಲ್ಲ ಕಲಸ್ಕೊಳ್ಳೋದು ಸುಣ್ಣವನ್ನು. ಟೋಟಲ್ ಸುಣ್ಣದ ನೀರು ನಾವು ಹಾಕಿದ ನೀರು ಸೇರಿ ಒಂದು 60 ಲೀಟ್ರ್ ಪಸ್ತಾಕೊಳ್ಳೋದು. ಆ ನಂತರ ಒಂದು 20 ಲೀಟ್ರ್ ಹಾಗೆ ತುತ್ತದ ನೀರು ಇಡಬೇಕು. ತುತ್ತದ ನೀರು ಹಾಕ್ಕೊಂಡು ಆ 20 ಲೀಟ್ರ್ ಅಂತ ಸುರುಗಿದಾಗ ಔಷಧ ದ್ರಾವಣ ಸರಿ ರೆಡಿ ಆಯಿತು. ಆಮೇಲೆ ಅದನ್ನು ಒಂದು 4-5 ಸಾರಿ ಬೆರೆಸಬೇಕು. ಎತ್ತೆತ್ತೆತ್ತೆತ್ತು ಹೋಯ್ದಾಗ ಅದು ಒಳ್ಳೆ ಕಲರ್ ಬರ್ತದೆ ಸರ್, ಒಳ್ಳೆ ಕಲರ್ ಬರ್ತದೆ. ಗೊತ್ತಾಗ್ತದೆ ನಮಗೆ ಕಡದ ಕಡದ ಕಲರ್ ಬಂದೇ ಬರ್ತದೆ. ಅದು ಹಾಗೆ ಬಿಟ್ಟರೆ ಅಷ್ಟು ಕಲರ್ ಬರೋದಿಲ್ಲ. ನಾವು ಎಷ್ಟು ಸಾರಿ ಅದನ್ನು ಬೆರೆಸ್ತೀವಿ ಅದು ಅಷ್ಟು ಉತ್ತಮವಾಗಿ ಔಷಧಿ ರೆಡಿ ಆಗ್ತದೆ. ಆಮೇಲೆ ಅದನ್ನು ಮೇಲೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಬೇಕಾದ್ರೆ ಮರವನ್ನು ಬಗ್ಗಿಸಿ ಹತ್ತದಂಥ ಸಂದರ್ಭದಲ್ಲಿ ಈಗ ದೋಟಿಯಲ್ಲಿ ಅದು ಆಗುವುದಿಲ್ಲ, ಅದರಲ್ಲಿ ಕೊಳೆ ಹಿಡಿಯುತ್ತದೆ. ಯಾವುದು? ಸತ್ತ ಸಿಂಗಾರ. ಆ ಸಿಂಗಾರವನ್ನು ತೆಗೆದು ಅದು ಹಿಂದೆ ಮಾಡ್ತಿದ್ದೆ, ನಾನು ಮಾಡಿದ್ದೇನೆ. ಆ ಸಿಂಗಾರ ತೆಗೆದು ಕೊನೆಯ ಮೇಲೆ ಬಾಗಿದ್ದಂಥ ಎಲ್ಲ ಅಡಿಕೆ ಗರಿಯನ್ನು ತೆಗೆದು ಮುರಿದು ಹಾಕಿ ಕೊನೆಗೆ ಫ್ರೀ ಬಿಡಬೇಕು. ಆಗ ಸುತ್ತ ಹೊಡಿಬೇಕು. ಎಸ್ಪೆಷಲಿ ಸರ್ ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ಸಣ್ಣ ಪಿರಿಕಿಯನ್ನು ಹಾಕಿ ಹೊಡೀರಿ ಅಂತಾರೆ. ಅದು ಸರಿಯಲ್ಲ ಸರ್. ನಿಮಗೆ 1 ಕೆಜಿಗೆ ಹೋಗುವಂಥ ಇದಕ್ಕೆ 1.5 ಕೆಜಿ ಹೋಗಲಿ ತುತ್ತ, ಉದ್ದ ಪಿರಿಕಿಯಲ್ಲೇ ಹೊಡೆದಂಥ ಸಂದರ್ಭದಲ್ಲಿ ಕೊನೆಯ ಒಳಗಡೆ ಎಲ್ಲ ಹೊಕ್ಕು ಹೊಕ್ಕು ಹೊಕ್ಕು ಸರ್ ಒಂದು ಅಡಿಕೆನೂ ಬಿಡದೇನೆ ನೆನೀತದೆ. ಇಲ್ಲ ಅಂತ ಇಡ್ಡ ಪಿರಿಕಿ ಆದರೆ ಅದು ಸಾಣಿಗೆ ಆಕಾರದ ಅಗಲಿಗೆ ಹೋಗ್ತದೆ ಬಿಟ್ಟು ಪೋರ್ಸವೆಲ್ಲ ಒಳಗೆ ಹೋಗಿ ನುಗ್ಗುವುದಿಲ್ಲ. ಹಾಗಾಗಿ ಸಿಂಪಡಣೆ ಮಾಡಬೇಕು. ಉದ್ದ ಪಿರಿಕಿ ಅಂದರೆ ಸಿಂಪಡಣೆ ಮಾಡಬೇಕು ಅಂದರೆ ಗಿಡ್ಡ ಪಿರಿಕಿಯೊಳಗೆ ಒಂಥರ ಹೋಗಿ ಹೋದಂಗೆ ಹೋಗುತ್ತದೆ. ಹೊಗೆ ಹೋದಂಗೆ ಹೋದ್ರೆ ಸರ್ ಕೊನೆ ಒಳಗಡೆ ಹೋಗುವುದಿಲ್ಲ. ನಮ್ಮಲ್ಲಿ ಮಟ್ಟಿಸ್ಕ ಕೊನೆ ಅಂತಾರೆ. ಹೇಗಿರುತ್ತೆ ಕೊನೆ ಕೇಳಿದೆ ಸರ್? ಅಡಿಕೆ ಅಂದರೆ ಎಲ್ಲೂ ಕೈ ಹಾಕ್ಲಿಕ್ಕೆ ಜಾಗ ಇರಲ್ಲ, ಎಲ್ಲೆಲ್ಲೂ ಜಾಗ ಇರಲ್ಲ, ಗುಡ್ ಟೈಟ್ ಇರುತ್ತೆ. ಅಂಥ ಕೊನೆ ಒಳಗೆ ಹೋಗ್ಬೇಕಲ್ಲ, ಅವಾಗ ಗಿಡ್ಡ ಪಿರಿಕಿಯಲ್ಲಿ ಒಳಗೆ ಹೋಗುವುದಿಲ್ಲ. ಉದ್ದ ಪಿರಿಕೆ ಆದರೆ ಅದು ಎಲ್ಲರೂ ನುಸುಳಿ ಹೋಗ್ತದೆ, ಎಲ್ಲರೂ ಕಸ ಇದ್ರೆ ಅದನ್ನ ಹಾರಿಸ್ಕೊಂಡು ಹೋಗ್ತದೆ. ಇವತ್ತು ಈ ದೋಟೆಲ್ಲೂ ಅದು ಆಗ್ತಾ ಇದೆ ಸರ್. ಇನ್ನು ಕಟಾವು ಮಾಡೋ ಸಂದರ್ಭದೊಳಗೆ ಅದು ಕಟಾವಿಗೆ ಬಂದಿದೆ, ಹಣ್ಣಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಮತ್ತು ಅಲ್ಲಿ ಏನು ನೋಡಬೇಕು ಮತ್ತು ಹೇಗೆ ಕಟಾವು ಮಾಡೋದು? ಸರ ಹಣ್ಣಾಗಿದ್ದು ಬೀಳ್ತದೆ, ಹಣ್ಣಾಗಿದ್ದು ಅಡಿಕೆ ಬಿದ್ದು ಹೋಗ್ತದೆ, ಅವಾಗ ಹಣ್ಣಾಗಿದೆ ಗೊತ್ತಾಗ್ತದೆ. ಫಸ್ಟು 1 ಕೊನೆ ಹಣ್ಣಾಗ್ತದೆ. ಆ 1 ಕೊನೆ ಹಣ್ಣಾದಂಥ ಸಂದರ್ಭದಲ್ಲಿ ಅದು 1 ಕೊನೆನೂ ಕೊಯ್ಬೋದು. 10 ಗಂಟೆ ಒಂದೊಂದೇ ಕೊನೆ ಹಣ್ಣಾಗಿದ್ದು ಒಂದೇ ಕೊಯ್ಬೋದು, ತೊಂದರೆ ಇಲ್ಲ. ಅದೇ ದೊಡ್ಡ ಕಟಾವು ಮಾಡಬೇಕಾದ್ರೆ ಸರ ಹಣ್ಣಾದ ಅಡಿಕೆ ಗೊತ್ತಾಗ್ತದೆ, ಹಣ್ಣಾದ ಅಡಿಕೆ ಕೊಯ್ಯೋದು. ಹಸಿರು ಅಡಿಕೆ ಇರ್ತದೆ, ಅದರಲ್ಲಿ 1 ಅಡಿಕೆಯನ್ನು ತೆಗೆಯೋದು, ತುದಿ ಅಡಿಕೆಯನ್ನು ಅಲ್ಲೇ ಹಿಂಗೆ ಹರ್ಕೊಡೋದು. ಹರ್ಕೊಂಡು ಬಾಯಲ್ಲಿ ಕಚ್ಚಿದೆ, ನಾವೆಲ್ಲ ಬಾಯಲ್ಲಿ ಕಚ್ತೀವಿ, ಕೆಲವು ಜನ ಕತ್ತಿಯಲ್ಲೇ ಕೊಯ್ತಾರೆ. ಈ ಕಡೆ ನಮ್ಮ ಕಾನ್ಸೂರು ಕಡೆ ಕೊನೆಗೆ ಹೊಡ್ಕೊಂಡು ಅದನ್ನು ಕತ್ತಿಯಲ್ಲಿ ಹೊಡ್ಕೊಂಡು ಬೆಳೆದು ಆವಾಗ ಈ ಉಗುರಿಗಲ್ಲ ಸರ, ಉಗುರನ್ನು ಅಡಿಕೆ ಹಾಕಬೇಕು. ಉಗುರು ನಾಟಲಿಲ್ಲ ಅಂದರೆ ಬೆಳೆದದ್ದೇ ಹೇಳಿ, ಉಗುರು ಅದರೊಳಗೆ ಹೋಗಲಿಲ್ಲ ಅಂದರೆ ಬೆಳೆದದ್ದು ಹೇಳಿ, ಆ ಕೊನೆಯನ್ನು ಕೊಯ್ಬೋದು. ಎಳೆ ಕೊನೆ ಗೊತ್ತಾಗಿ ಮುಟ್ಟಿದ ಕೂಡಲೇ ಇದು ಆಗ್ತದೆ, ಹಾಕಿ ಕೊಯ್ ನೋಡ್ಬೋದು. ಬೆಳಿಲಾರ್ದ ಕೊಯ್ದ್ರೆ ಅದು ಲಾಸ್ ಆಗುತ್ತೆ. ಬೆಳೆದಿದ್ದ ಕೊಯ್ದ್ರೆ ಸರ ಅದು ತೂಕದಲ್ಲೂ ಲಾಸು, ಮತ್ತೆ ಅದು ಏನಕ್ಕೂ ಬರಲ್ಲ, ಜಿಕ್ಣಿ ಆಗ್ಬಿಡ್ತದೆ. ಆಮೇಲೆ ನಾವು ಅದನ್ನ ತೆಗಿತೀವಿ, ತೆಗೆದು ಕೈಯಿಂದ ಅಡಿಕೆಯನ್ನ ತೆಗೆದು ಗ್ರೇಡಿಂಗ್ ಮಾಡೋದು, ಹಂಗೆ ಸುಲಿಯೋದು ಅದನ್ನ ಸರಿ. ಕೆಂಪು ಅಡಿಕೆ ಮಾಡೋದ್ರಿಂದ ಖರ್ಚು ಜಾಸ್ತಿ, ಕೆಂಪಡಿಕೆಯನ್ನು ನಾವು ಮಾಡ್ತೀವಲ್ಲ ಅದರಿಂದ ಖರ್ಚು ಜಾಸ್ತಿ. ಯಾಕೆ ಏನು ಖರ್ಚು ಕೇಳ್ಬೋದು, ಅದೇ ಕೊಯ್ಯೋದು ಅದೇ ಸುಲಿಯೋದು ಅಂತ ಕೇಳ್ಬೋದು. ಆದರೆ ಕೆಂಪಡಿಕೆ ಮಾಡಿದಾಗ ಅದನ್ನು ಸುಲಿಬೇಕು, ಸುಲಿದಕ್ಕೆ ಆಳುಗಳು ಬೇಕು. ಈಗ ಮಷಿನ್ನಿಗೆ ಎಲ್ಲರಿಗೂ ಆಗಲ್ಲ ಸರ್, ಯಾಕೆ ಕೇಳಿದ್ರೆ ನಮ್ಮಲ್ಲಿ ಚಿಕ್ಕಡೋಳಿದಾರದ ಜಾಸ್ತಿ, ಅಷ್ಟು ಮಷಿನಿಗೆ ಕೊಡ್ಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂಗೆ ಹೆಣ್ಣಾಳುಗಳು ಅವ್ರದ್ದು ಇವ್ರದ್ದು ತಮ್ಮ ತಮ್ಮೇ ಮಾಡ್ಕೊಂತಾರೆ, ಅದಕ್ಕೂ ದುಡ್ಡು ಕೊಡೋ ಕೆಲಸ ಇಲ್ಲ. ಅದನ್ನು ತಂದು ಬೇಯಿಸಿ ಆಮೇಲೆ ಅದನ್ನು ಒಣಸ್ಕೊಂಡು, ಒಣಸೋದು ಅದಕ್ಕೆ ಕನಿಷ್ಠ 10-12 ಬಿಸಿಲು ಬೇಕು. ಒಂದು ಅಡಿಕೆ 12 ಬಿಸಿಲು ಒಣಸಿಬಿಟ್ರೆ ಒಳ್ಳೆ ಅಡಿಕೆ ಆಗ್ತದೆ. ಅದರೊಳಗೆ ಕೆಂಪಡಿಕೆ, ಹಾಲಡಿಕೆ ಈ ರೀತಿ ಗ್ರೇಡ್ ಮಾಡ್ತಿರಲ್ಲ, ಹೆಂಗ್ ಮಾಡುದು? ಕೆಂಪ್ ಅಡಿಕೆ ಸರ್ ರಾಶಿ ಬೇರೆ ಮಾಡ್ತೀವಿ, ಬೆಟ್ಟೆ ಬೇರೆ ಮಾಡ್ತೀವಿ, ಗೋಟನ್ ಬೇರೆ ಮಾಡ್ತೀವಿ. ಬೆಟ್ಟೆಯನ್ನ ಸ್ವಲ್ಪ ದಪ್ಪ ಅಡಿಕೆ ನೋಡಿದ್ರೆ ಬೆಟ್ಟೆ ಅಂತ ತೆಗಿತೀವಿ. ಸಣ್ಣ ಸೈಜ್ ಅನ್ನ ರಾಶಿಗಳು ಮಾಡ್ತೀವಿ. ಗೋಟು ಅಂತ ಅಂದ್ರೆ ಅದು ಸುಲಿದಂತ ಸಂದರ್ಭದಲ್ಲಿ ಕ್ಲೀನ್ ಆಗಿ ಬಿಟ್ಟು ಬರೋದಿಲ್ಲ, ಸ್ವಲ್ಪ ಅದನ್ನ ತೊಗಟೆ ಇರ್ತದೆ, ಅದನ್ನ ಗೋಟು ಅಂತ ಪರಿಗಣನೆ ಮಾಡ್ತೀವಿ. ಆ ನಂತರ ಅದರಲ್ಲೂ ಇನ್ನೊಂದು ಸ್ವಲ್ಪ ಕೆತ್ತು ಬೆಟ್ಟೆಗಳು ಮಾಡ್ತೀವಿ, ಕೆತ್ತು ಬೆಟ್ಟೆ ಅಂತ. ಅದು ಯಾವುದು ಕೇಳಿದ್ರೆ ಗೋಟಲ್ಲಿ ಸ್ವಲ್ಪ ಬಿಟ್ಟಿರ್ತದೆ, ಬಿಡುವುದಿಲ್ಲ, ಆಗಿರ್ತದೆ. ಅಂಥದ್ದನ್ನು ಕತ್ತಿ ತಗೊಂಡು ಕೆತ್ತೀವಿ. ಅದಕ್ಕೆ ಮನೆಯಲ್ಲಿ ಹಿರಿಯವರಿಗೆ ಅದೇ ಕೆಲಸ, ಅದನ್ನು ಕೆತ್ತು ಕೆತ್ತು ಕೆತ್ತಿ ಅದು ಕ್ಲೀನ್ ಮಾಡೋದು, ಅದು ಕೆತ್ತು ಬೆಟ್ಟೆಗಳಾಗ್ತದೆ. ಅದಕ್ಕೂ ಆಳು ಜಾಸ್ತಿ ಬೇಕಾಗುತ್ತೆ. ಹೌದು ಸರ್, ಕೆಂಪಡಿಗೆ ಮಾಡ್ಲಿಕ್ಕೆ ಆಳು ಜಾಸ್ತಿ ಬೇಕಾಗ. ಈಗ ಚಾಲಿ ಮಾಡೋದು ಹಾಗಿಲ್ಲ ಸರ್, ಚಾಲಿಯನ್ನು ಒಂದು ಸುತ್ತು ಹಣ್ಣಾದ ಅಡಿಕೆ ಅಷ್ಟು ಕೊಯ್ಯೋದು, ಗದ್ದೆನೋ ಅಥವಾ ಬೇಣನೋ ಎಲ್ಲ ಒಣಸ್ಕೊಡೋದು, ತಿಂಗ ಒಂದೂವರೆ ಎರಡು ತಿಂಗಳ ಒಣಸ್ಬಿಟ್ಟು ಕೊನೆ ಸುಲಿಯೋದು. ಸುಲಿದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಇಲ್ಲ, ಸ್ವಲ್ಪ ಗೋಟು ಬೆಟ್ಟೆ ಬೇರೆ ಗೋಟು ಕೋಕಾ, ಈ ಹಾಳಕ್ಕೆ ಅಂದ್ರೆ ಕೋಕಾ, ಅದಷ್ಟು ಬೇರೆ ಮಾಡೋದು, ಚಾಲಿ ಬೇರೆ ಮಾಡೋದು, ಕೊಡೋದು ಅಷ್ಟೇ. ಇದಕ್ಕೆ ಭಾಳ ಕೆಲಸ ಆಗ್ತದೆ. ಯಾವುದಕ್ಕೆ? ಕೆಂಪಿಗೆ. ಮತ್ತೆ ಅದಕ್ಕೆ ಬಣ್ಣ ಹಾಕಬೇಕು. ಬಣ್ಣ ಹಾಕೋದು ಅಂತಂದ್ರೆ ಕಲರ್ ಬರಲಿಕ್ಕಲ್ಲ ಸರ್, ಅದು ಯಾವುದೇ ರೀತಿ ಬಣ್ಣ ಹಾಕಿದಂಥ ಅಡಿಕೆಗೆ ಹುಳ ಹೊಡೆಯುವುದಿಲ್ಲ. ನೀವು ಹಾಗೆ ಅಡಿಕೆ ಇಡ್ರಿ, ಬಣ್ಣ ಹಾಕ್ದೇ ಇಡ್ರಿ, ಬಣ್ಣ ಹಾಕಿಡ್ರಿ, ಬಣ್ಣ ಹಾಕ್ತಾ ಇರೋದು ಹುಳ ಹೊಡಿತದೆ, ಬಣ್ಣ ಹಾಕಿದ ಹುಳ ಹೊಡೆಯೋದಿಲ್ಲ. ಮಾರೇ ಬಿಡ್ತೀವಲ್ಲ, ಮಾರಬೇಕಾದ್ರೂ ಬಣ್ಣ ಹಾಕೊಂಡು ಹೋಗುದ? ಇಲ್ಲಿ ಬಣ್ಣ ಹಾಕ್ಬೇಡ್ರಿ ಅಂತಾರೆ ಸರ್, ಈಗ ಮಾಡಲ್ವ, ನೀವು ಬಣ್ಣ ಹಾಕ್ಬೇಡ್ರಿ ಅಂತಾರೆ. ಆದ್ರೆ ನಾವು ಕೆಲವರು ಈಗ ನಾವೆಲ್ಲ ಹೇಳಲಿಕ್ಕಾಗಲ್ಲ, ಇಂಥ ದಿವಸ ಮಾರ್ತೀವಿ ಹೇಳಲಿಕ್ಕಾಗಲ್ಲ, ರೆಡಿ ಮಾಡಿಡ್ತೀವಲ್ಲ. ಅವಾಗ ಬಣ್ಣ ಹಾಕಿ ರೆಡಿ ಮಾಡಿಟ್ಟರೆ ತೊಂದರೆ ಇಲ್ಲ, ರೆಡಿ ಮಾಡಿಟ್ಟಂತ ತಿಂಗಳ ಕೊಟ್ಟದನ್ನು ಎರಡು ತಿಂಗಳ ಕೊಡದೆ ಇದ್ದಂಥ ಸಂದರ್ಭದಲ್ಲಿ ಹುಳ ಹೊಡೆದ್ರೆ ಯಾರು? ನಿಮ್ಮ ಅಡಿಕೆ ಹುಳ ಹೊಡೆದದ್ದು ಅಂತಾರೆ. ಹಾಗಾಗಿ ಬಣ್ಣ ಹಾಕ್ಬೋದು. ಅವ್ರು ಬಣ್ಣ ಹಾಕಬೇಡಿ ಅಂತ ಯಾಕಂತಾರೆ? ಏನದು ಗೊತ್ತಿಲ್ಲ, ಅದು ಅವರಿಗೆ ಕೇಳಬೇಕು, ನಮ್ಗೆ ಅದ್ರ ಬಗ್ಗೆ ರಾಸಾಯನಿಕ ಏನಲ್ಲ. ಇದೇ ಅಡಿಕೆಯನ್ನು ಕುಚ್ಚತೀವಲ್ಲ ಸರ್, ಅದನ್ನ ನೀರನ್ನು ಇವತ್ತೊಂದು 20 ಪುಟ್ಟಿ ತೆಗೆ ಕುಚ್ಚಿದ್ವಿ ಅಂತ ಅಂದ್ರೆ ಅದನ್ನು ತೆಗೆಯೋದು, ಬೇರೆ ಪಾತ್ರೆಯಲ್ಲಿ ಹಾಕಿ ಅದನ್ನೇ ಬಚ್ಚೋದು. ಹೇಗೆ ಬಚ್ಚೋದು? ಬಿಸಿಲ ತಾಪಕ್ಕೆ ಬಚ್ಚಬೇಕದು, ಮಣ್ಣಿನ ಇದಿರುತ್ತಲ್ಲ ಬಾನಿ, ಅದರಲ್ಲಿ ಇಟ್ಟರೆ ಅದು ಬಿಸಿಲಿನ ತಾಪಕ್ಕೆ ಬತ್ತದೆ, ದಪ್ಪ ಆಗ್ತದೆ. ಅದನ್ನೇ ಇದಕ್ಕೆ ಹಾಕೋದು, ಮತ್ತೇನು ಕೆಮಿಕಲ್ ಬಳಸೋದಿಲ್ಲ. ಅದು ಬಣ್ಣ ಅಂತ. ಮತ್ತೆ ಸಿಪ್ಪೆ ಗರಿ ಅವೆಲ್ಲ ಬೀಳ್ತಾ ಇರ್ತವು, ಮತ್ತೆ ಸಿಪ್ಪೆಯನ್ನು ನೀವು ಸುಲಿದ ಮೇಲೆ ಇರ್ತವು, ಅವನ್ನೆಲ್ಲನೂ ಹೇಗೆ ಉಪಯೋಗಿಸ್ಕೊಳ್ತೀರಿ? ಈ ಅಡಿಕೆ ಸಿಪ್ಪೆಯನ್ನು, ಅಡಿಕೆ ಸಿಪ್ಪೆ ಸರ್ ಈಗ ಉರುವಲಿ ಆಗಿ ಬಳಕೆ ಆಗ್ಬಿಟ್ಟದೆ. ಎಲ್ಲರ ಮನೆಯಲ್ಲೂ ಅಡಿಕೆ ಸಿಪ್ಪೆ ವಿಶೇಷವಾಗಿ ಉರುವಲಿಗೆ ಬಳಸ್ತಾರೆ. ಇನ್ನು ಅಡಿಕೆ ಹೆಡ, ಹಾಳೆ, ಹಾಳೆಯನ್ನು ಉರುವಲೆಯ ಅಡಿಕೆ ಹಾಗೆಯನ್ನು ಮನೆ ಹಾಕ್ಲಿಕ್ಕೆ ಬೆಸ್ಟ್ ಆಗ್ತದೆ ಸರ್. ಅದರ ಮುಂದೆ ಮನೆಯೇ ಇಲ್ಲ, ನಿಮ್ಮ 6 cc ಅಲ್ಲ, ನಿಮ್ದು 7 cc ಅಲ್ಲ, ಯಾವ ಮನೆಯೂ ಇಲ್ಲ ಸರ್. ಇವೆಲ್ಲ ಈಗ ಏನಾಗಿದೆ ಕೇಳಿದ್ರೆ ನೋಡ್ಲಿಕ್ಕೂ ಅಷ್ಟೇ ಶೋಕಿ ಬಿಟ್ಟಿದ್ರೆ. ಈ ಮನೆಯಲ್ಲಿ ನೀವು ಮಳೆಗಾಲದಲ್ಲಿ ಕೂತ್ಕೊಂಡ್ರೆ ಮಳೆ, ಅಲ್ಲೆಲ್ಲ ನೀರು ಸಿಗ್ತದೆ, ಬೇಸಿಗೆಲಿ ಕೂತ್ಕೊಂಡ್ರೆ ಶೆಕೆ. ಆದ್ರೆ ಸೋಗೆ ಮನೆಯಲ್ಲಿ ಹುಲ್ಲಿನ ಮನೆ, ನಿಮ್ ಕಡೆ ಈಗೆಲ್ಲ ಹುಲ್ಲಿನ ಮನೆ ಅಂತಾರೆ, ಅದು ಹುಲ್ಲಿನ ಮನೆ ಬೇರೆ, ಕರಡ ಮುಚ್ಚಾರ ಅವರು. ನಮ್ ಕಡೆ ಅಡಿಕೆ ಹೆಡ್ಡ ಹಾಕಿ ಮಾಡುವ ಹಚ್ಚುವ ಮನೆ ಇದೆ ಸರ್. ಆ ಮನೆಯಲ್ಲಿ ಯಾವ ವಸ್ತು ಇಡ್ರಿ ನೀವು ಮಳೆಗಾಲದಲ್ಲಿ, ಏನೇನೂ ಆಗಲ್ಲ, ಮಳೆಗಾಲದಲ್ಲೂ ಬೆಚ್ಚಿಗಿರ್ತದೆ, ಬೇಸಿಗೆಯಲ್ಲಿ ಎಷ್ಟು ಶೆಕೆ ಇರಲಿ ಆ ಮನೇಲಿ ತಂಪಿರ್ತದೆ. ನೀವು ಹಂಚಿನ ಮನೆ ಎಲ್ಲ ಬೇಸಿಗೆ ಹಂಚಿನ ಮನೆ ಸ್ಲ್ಯಾಬ್ ಅಲ್ಲ ಅಂದ್ರೆ ಬೇಸಿಗೆಲ್ಲ ಕುಳಿದು ಕಷ್ಟ. ಆದ್ರೆ ಇವತ್ತು ಏನಾಗಿದೆ ಕೇಳಿದ್ರೆ, ಆ ಮನೆಯನ್ನು ಹಚ್ಚುವಂತ ಒಂದು ಕಲಾವಿದರು, ಅದೊಂದು ಕಲೆ, ಆ ಕಲೆಗಾರರು ಯಾರು ಇಲ್ಲ. ನಾವು ಅದನ್ನು ನಾವಂತೂ ಅದನ್ನು ಮಾಡ್ತೀವಿ, ಮಾಡೋದಿಲ್ಲ ಹೇಳಿದ ನಮ್ದು ಅಷ್ಟೆಲ್ಲ ಪರ್ಫೆಕ್ಟ್ ಇಲ್ಲ, ನಮ್ಮಲ್ಲಿ ಒಂದು 4-5 ಜನ ಪರ್ಫೆಕ್ಟ್ ಇದ್ದಾರೆ. ಅದು ಹೇಗೆ ಹಚ್ತಾರೆ ಅಂತಂದ್ರೆ ಎಲ್ಲಿ ಯಾವ ಸಾಗ ಇದೆ ಗೊತ್ತಾಗುದು, ಅಷ್ಟು ಚಂದ ಹಚ್ತಾರೆ. ಅದು ದಪ್ಪ ಹಚ್ಕೊಂತ ಬಂದ್ಬಿಟ್ರೆ ಬೇಕಾದ ಮಳೆ ಬಿಡಲಿ, ಏನೇನೋ ಆಗುದಿಲ್ಲ, ನೀರೇ ಬರುದಿಲ್ಲ, ನೀರು ಜಾರಿ ಹೋಗ್ಬಿಡುತ್ತೆ, ನೀರು ಜಾರಿ ಹೋಗ್ತದೆ. ಎಷ್ಟು ಪದರ, ಎಷ್ಟು ದಪ್ಪ ಇರ್ತದೆ? ಒಂದು ಮನೆ ಹೀಗೆ ನಿಂತ್ಕೊಂಡ್ರೆ ಇಷ್ಟಿಷ್ಟು ದಪ್ಪ ಇರೋದು, ಒಂದು ಸೊಂಟ ದಪ್ಪ ಇರ್ತದೆ, ಹಚ್ಕೊಂತ ಹಚ್ಕೊಂತ ಬಿಡ್ತಾರೆ. ಅಷ್ಟು ಹಚ್ತಾರೆ. ಮತ್ತೆ ಅದಕ್ಕೆ ಏನಾಗಿದೆ ಕೇಳ್ರೆ, ಅದಕ್ಕೆ ಒಂದು ಸಮಸ್ಯೆ ಇದೆ. ಸ್ವಾಗೆ ಮನೆಗೆ ನೀವು ಕೆಳಗಡೆಯಿಂದ ಕಟ್ಟಿಗೆ ಒಲೆ ಹೊಗೆ ಬಿತ್ತು ಅಂದ್ರೆ ಸರ, ಅದರ ಮುಂದೆ ಗಟ್ಟಿ ಯಾವುದು ಇಲ್ಲ, ಹೊಗೆ ಬಿಡ್ಬೇಕು. ಅದಕ್ಕೆ ಎಷ್ಟು ಹೊಗೆ ಬಿಡ್ತದೆ ಅದು ಬೆಸ್ಟ್. ಎಷ್ಟು ದಿನ ತಾಳ್ಕೆ ಬರುತ್ತದೆ? ಎಷ್ಟು ವರ್ಷ? ಒಂದು ವರ್ಷ. ಸರಿಯಾಗಿ ಹಚ್ಚಿದ್ರೆ ಮೊನ್ನೆ ಈ ವರ್ಷ ಹಚ್ಚಿದೇನೆ, ಬರೋ ವರ್ಷ ಒಮ್ಮೆ ಅವನಿಗೆ ಅಚಾನಕ್ ಹಚ್ಚಲಿಕ್ಕಾಗಿಲ್ಲ ಅಂತಂದ್ರೆ ದಪ್ಪ ಹಚ್ಚಿಬಿಟ್ರೆ ಅದು ತೊಂದರೆ ಇಲ್ಲ, ಒಂದು ವರ್ಷ ನಿಲ್ತದೆ. ಹೌದು ಸರ್. ಆದ್ರೆ ಏನಾಗ್ತದೆ ಕೇಳ್ರೆ, ಒಂದು ವರ್ಷ ಹಚ್ಚಿಲ್ಲ ಅಂದ್ರೆ ಸರ್ ಮತ್ತೆ ಮಾರನೇ ವರ್ಷ ಅಷ್ಟು ಸ್ವಾಗೆಯನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ. ರಾಶಿ ಸ್ವಾಗೆ ಬೇಕಾಗ್ತದೆ. ಬಂಡಿ ಅಲ್ಲ ಸರ, ಒಂದು ನಮ್ಮಲ್ಲಿ ಈಗ ಎರಡು ಮನೆ ಇದ್ದಾವೆ, ಅವು ಹಳೆಯ ಸ್ವಾಗಿಯನ್ನೇ ಬಿಟ್ಟು ಹೊಸ ಸ್ವಾಗಿ 10,000 ವರೆಗೂ ಹೋಗ್ತಾರೆ. ಅಷ್ಟು ದಪ್ಪ ಆಗ್ತಾರೆ. ಒಳ್ಳೆಕ್ ಒಳ್ಳೇದೆ ಅದೊಂದು ಸರ ಆ ಸಂದರ್ಭದಲ್ಲಿ ಅಂತಹದನ್ನು ವಿಡಿಯೋ ಮಾಡಬೇಕು, ಹಿಂಗೆ ಆಕಾಶವಾಣಿನೋ ಮಾಧ್ಯಮದಲ್ಲೋ ಅದು ಬಿತ್ತನೆ ಇರಬೇಕು. ಈಗ ಸರ್ ನೀವು ನಮ್ಮ ಸಂದರ್ಶನದಲ್ಲಿ ಎಲ್ಲಿ ಮಾಡ್ತಾ ಇದ್ದೀರಿ, ನಿಮಗೂ ಅಲ್ಲಿ ಬರಲಿಕ್ಕಾಗಲ್ಲ, ಆದರೆ ಇವೆಲ್ಲ ಸಂದರ್ಶನವನ್ನು ಸ್ಪಾಟಲ್ಲಿ ಮಾಡಬೇಕು. ಅವನ್ನು ಮಾಡ್ತೀವಿ ನಾವು. ಈಗ ಏನಾಗಿದೆ ಸರ್ ನಮ್ಮಲ್ಲಿ ನಿಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ಯಾಕೆ ಕೇಳಿದ್ರೆ ಒಂದು ಮಳೆ ಜಾಸ್ತಿ ಆದರೆ ಉಂಬಳ ಕಷ್ಟ, ಉಂಬಳ ಭಾಳ ಇರ್ತದೆ ನಮ್ಮ ಕಡೆ. ಅಂಥ ಸಂದರ್ಭ ಬಂದರೆ ಕೊನೆ ಕೊಯ್ಬೇಕಾದ್ರೆ ಸರ್ ನಾನು ನಿಮ್ಗೆ ಹೇಳ್ತೀನಿ, ಅವಾಗ ಬನ್ನಿ, ನಾನು ನಮ್ಮದೇ ಇದರಲ್ಲಿ ಮಾಡುವ. ಉಂಬಳ ಇರುವಂಥ ಪ್ರದೇಶದೊಳಗೆ ಮನೆ ಇತ್ತು ಅಂದರೆ ಏನು ಕಾಸು ವಿಷಯದಲ್ಲಿ? ಏನಿಲ್ಲ ಸರ್, ಸುಣ್ಣ ಅಥವಾ ಉಪ್ಪು ಉಂಬಳಕ್ಕೆ. ನಾವು ಬೆಳಿಗ್ಗೆ ಉಂಬಳ ಜೊತೆ ಹೊಡೆದಾಟ ಮಾಡ್ಕೊಂತ ಇರ್ತೀವಿ. ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಏನು ಕೊಟ್ಟಿಗೆಗೆ ಸೊಪ್ಪು ತರಬೇಕು, ಗುಡ್ಡಕ್ಕೆ ಹೋಗಬೇಕು, ಅಲ್ಲಿ ಉಂಬಳ ಇರ್ತದೆ. ನಾವೇನು ಮಾಡೋದಿಲ್ಲ, ಉಂಬಳಕ್ಕೆ ಒಂದು ಸ್ವಲ್ಪ ಸುಣ್ಣ, ಒಂದು ಸ್ವಲ್ಪ ತಂಬಾಕು, ಒಂದು ಸ್ವಲ್ಪ ಉಪ್ಪು ಅಷ್ಟು ಹಾಕ್ಕೊಂಡು ಮಳೆಗಾಲ ಸ್ಟಾರ್ಟ್ ಆದ್ಕೊಳ್ಳೆ ಹಾಕೋದು ಒಂದು ಬಟ್ಟೆಯಲ್ಲಿ, ಅದನ್ನು ಕಟ್ಟಿ ಒಂದು ಗಂಟು ಕಟ್ಕೊಳ್ಳೋದು, ಅದನ್ನು ಹಿಡ್ಕೊಬಿಟ್ರೆ ಆಯಿತು. ಅದನ್ನು ಹಿಡ್ಕೊಂಡು ಸ್ವಲ್ಪ ನೀರಿಗೆ ಹತ್ಕೊಬಿಟ್ರೆ ಉಂಬಳ ಹತ್ತುತ್ತ ತಕ್ಷಣ ಅದಕ್ಕೆ ಮುಡಿಸಿಬಿಟ್ರೆ ಹತ್ತದೇ ಇಲ್ಲ, ಸತ್ಯ ಆಗ್ತದೆ, ಉಳಿಯುವುದೇ ಇಲ್ಲ. ಆ ಗಂಟು ನಮ್ಮ ಹತ್ರ ಇರಬೇಕು, ಗಂಟು ನಾವು ಇಟ್ಕೊಂಡಿರ್ಬೇಕು. ಈಗ ನಾವು ಔಷಧಿ ಹೊಡಿಬೇಕಾರೆ ಸರ್, ಮರ ಹತ್ತಿ ಔಷಧಿ ಹೊಡಿಬೇಕಾರೆ ಬೇಕಾದ ಉಂಬಳ ಜಾಗದಲ್ಲಿ ಹೊಡಿತೀವಿ, ಯಾಕೆ ಗೊತ್ತಾ? ಅದೇ ಬೋಡೋದ್ರವಣ ಸ್ವಲ್ಪ ಖಾಲಿ ಹೊಡ್ಬೋದು, ಸುಣ್ಣ ಇರ್ತದಲ್ರಿ, ಸತ್ತು ಹೋಗ್ತದೆ. ಮತ್ತೆ ಮನೆಯಲ್ಲಿ ಮಂಚದೊಳಗೆ ಏರು ಬಂದು ಹಂಗೆಲ್ಲ ಮಾಡ್ತಿರ್ತಾವ, ಹಂಗೇನು ಬರಲ್ಲ ಮನೆ ಬರುವುದೇ ಇಲ್ಲ ಸರ್, ಮನೆ ಹತ್ರ ಇರುವುದಿಲ್ಲ. ಮನೆ ಒಳಗೆ ಬರ್ತದೆ ಬೆಕ್ಕು ನಾಯಿ ಇಂಥದ ಕಾಲದ ಬರ್ತದೆ. ಮತ್ತೆ ನಾವು ಮನೆಯ ಶುಚಿತ್ವ ಕಾಪಾಡಬೇಕು ಅಂತ ಆದಾಗ ನಾವು ಕೆಲಸ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಕಾಲನ್ನು ಕ್ಲೀನಾಗಿ ನೋಡ್ಕೊಂಡು ಉಂಬಳ ಇದ್ರೆ ಅದನ್ನು ತೆಗೆದು ಸುಟ್ಟಾಕು ಹೋಗ್ಬೋದು. ಮಳೆ ಜಾಸ್ತಿ ಆಗುವಂಥ ಪ್ರದೇಶ ಸಿದ್ದಾಪುರ, ಹಾಗಾಗಿ ನಾವು ತೋಟದಲ್ಲಿ ಬಿದ್ದಂಥ ನೀರು ಯಾವಾಗಲೂ ಅಲ್ಲೇ ನಿಲ್ಲಕ್ಕೆ ಬಿಡೋಕ್ಕಾಗಲ್ಲ, ಮುಂದೆ ಹೋಗ್ಲಿಕ್ಕೆ ಮಾಡಬೇಕು, ಹರಿ ಮಾಡಬೇಕು, ಇಲ್ಲಿ ಬಸ್ಸಿಗಾಲುವೆ ಮಾಡಬೇಕು, ಹಂಗೆಲ್ಲ ಮಾಡ್ತೀರಿ? ಹೌದು ಸರ್, ಹೌದು ಸರ್, ಬಸ್ಸಿಗಾಲುವೆ ಹೊರಗಾಲುವೆ. ಆಮೇಲೆ ಈಗಂತೂ ಎನ್ ಆರ್ ಇ ಜಿಯಲ್ಲಿ ಬೇಕಷ್ಟು ದುಡ್ಡಿದೆ, ಹೊರಗಾಲುವೆ ಮಾಡಲಿಕ್ಕೆ ಬೇಕಷ್ಟು ದುಡ್ಡು ಸಿಗ್ತದೆ, ಅದನ್ನು ಮಾಡ್ಬೋದು. ನೀವು ಮಾಡ್ತೀರಿ? ನಾವು ಮಾಡ್ತೀವಿ, ನಾವು ಹೋದ ವರ್ಷ ನಮ್ಮಲ್ಲಿ ಎನ್ ಆರ್ ಇ ಜಿಯಲ್ಲಿ ಮಾಡೇ ಆಗಿದೆ, ಅದು ಹೊರಗಾಲುವೆಯನ್ನ. ಮತ್ತೆ ಸರ್ ನಮ್ಮ ತೋಟದ ಕಾಜಿಗೆನ್ನೆಲ್ಲ ಮಾಡಬೇಕಾದ್ರೆ ಅದು ನೀರಿನ ತೋಟದಲ್ಲಿ ನಿಲ್ಲದೆ ಇರೋ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಮಾಡಿವಿ. ನರೇಗಾ ಯೋಜನೆಯ ಲಾಭ ಪಡಿಬೇಕಾಯಿತು ಅಂದರೆ ನಿಮ್ಮ ಅಜ್ಜಾರ ಹೆಸರಲ್ಲಿ ಇದೆ ಭೂಮಿ ಅಥವಾ ನಿಮ್ಮ ಅಪ್ಪರ ಹೆಸರಲ್ಲಿ ಇದೆ, ಹಂಗಿದ್ರೆ ತಗೋಬಹುದಾ ಎಲ್ಲ ಸೌಲಭ್ಯ? ಎಲ್ಲ ಸದಸ್ಯರು ತಗೋಬಹುದು ಸರ್, ಆದರೆ ಒಂದು ಏನಾಗಿದೆ ಕೇಳಿದ್ರೆ ಅವರು ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ ನರೇಗಾದಲ್ಲಿ. ಯಾಕೆ ಮಾತನ್ನು ಹೇಳ್ತೀನಿ ಕೇಳಿ, ನಾನು ಹಿಂದಿನ ಪೀರಿಯಡಲ್ಲಿ ಪಂಚಾಯತ್ ಮೆಂಬರ್, ನನ್ನ ಕ್ಯಾದಗಿ ಪಂಚಾಯತಿಯೆಲ್ಲ ಒಂದು ಮೆಂಬರ್. ನೀವು ಹೇಳಿದ ಹಾಗೆಯ ಅವರೊಂದು ಕಂಡೀಷನ್ ಹಾಕಿದ್ದಾರೆ, ಒಂದು ವ್ಯಕ್ತಿಯ 5 ಎಕರೆ ಒಳಗಡೆ, 5-6 ಎಕರೆ ಒಳಗಡೆ ಇದ್ರೆ ಮಾತ್ರ ಬರ್ತದೆ. ನಮ್ದು ಏನಾಗಿದೆ ಸರ್, 16 ಎಕರೆ ಆಗ್ತದೆ ಎಲ್ಲ ಟೋಟಲ್, ಎಲ್ಲ ಜಾಯಿಂಟ್ ಇರೋದಕ್ಕಾಗಿ ನಮ್ಗೇನು ಏನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಇದು ಸರ್ಕಾರ ಕೊಟ್ಟಿದೆ, ನಮ್ಮ ಹತ್ರ ಆಗಿಲ್ಲ, ನಾವೇ ತಪ್ಪು ಮಾಡ್ಕೊಂಡಿದ್ದೆ, ಅದು ನಾವು ಸರ್ಕಾರದ ದೂಷಣೆ ಮಾಡೋದಿಲ್ಲ. ಹಾಗಂತೇಳಿ ಹೊರಗಾಲು ಹೇಳಿದ್ಯಲ್ಲ, ಅದು 8 ಎಕರೆ ಇದ್ರೂ ಮಾಡ್ಲಿಕ್ಕೆ ಬರ್ತದೆ. ಈ ಏನಾದ್ರು ಹೊರಗಡೆಯಿಂದ ಬಂದಂಥ ನೀರು ತೋಟದ ಮೇಲೆ ಗದ್ದೆ ಮೇಲೆ ಹೋಗದೆ ಹೊರಗಡೆಯಿಂದಲೇ ಹೋಗಲಿ ಮಾಡೋಕ್ಕೆ ಅದು 8 ಎಕರೆ ಇದ್ರೂ ಕೊಡ್ತಾರೆ. ಎಷ್ಟು ಬಂತು ಖರ್ಚು, ಮತ್ತೆ ಅದನ್ನ ಹೇಗೆ ತಗೊಂಡ್ರಿ, ಮತ್ತೆ ಹೇಗೆ ಅದನ್ನ? ಅದು ಮ್ಯಾನ್ಯುವಲ್ ಖರ್ಚಾಗ್ತದೆ ಸರ್, ಒಂದು ದಿನಕ್ಕೆ ಇಂತಿಷ್ಟು ಪಗಾರು ಎಲ್ಲ ಹಾಕಿದ್ದಾರೆ. ನಾನು 2 ದಿವಸ ಹೋಗಿದ್ದೆ. ಮನೆಯವರು ಒಬ್ರು ಇರಲೇಬೇಕಲ್ಲೇ? ಮನೆಯವರು ಒಬ್ಬರಿದ್ದೇ ಇರ್ತಾರೆ. ಎನ್ ಆರ್ ಇ ಜಿಯಲ್ಲಿ ಕೆಲವೊಂದಿಷ್ಟು ತಪ್ಪು ಆಗಿದೆ, ಆಗ್ತದೆ, ಎಲ್ಲ ಕಡೆನೂ ಆಗ್ತದೆ. ಆದರೆ ಅದನ್ನು ಯಾರು ಜವಾಬ್ದಾರಿಯುತವಾಗಿ, ನಾನು ನಿಮ್ಮನ್ನ ಎಲ್ಲೋ ಅಧಿಕಾರಿಗಳು ಮಾಡಲಿಕ್ಕಾಗಲ್ಲ, ನಾವೇ ನಮ್ಮನೆ ಕೆಲಸ ಮಾಡಿದರೆ ಅದರಂಥ ಒಳ್ಳೆಯ ಕೆಲಸ ಯಾವುದೂ ಇಲ್ಲ. ಒಟ್ಟಾರೆ ಸರ್ಕಾರ ದುಡ್ಡು ಕೊಡ್ತದೆ ಕೆಲಸ ಮಾಡ್ತೀವಿ ಹೋಗುವಂಥ ಮನಸ್ಥಿತಿ ಇದ್ದರೆ ಹೋಗೋದೇ ಬೇಡ. ಯಾವುದೇ ಒಂದು ದುಡ್ಡಿಗೂ ಬೆಲೆ ಇದೆ. ನನ್ನ ಕೈಯಿಂದ ಕೊಡೋದಾದ್ರೆ ಅದಕ್ಕಿಂತಿಷ್ಟು ಕೆಲಸ, ಎನ್ ಆರ್ ಇ ಜಿ ಕೊಡೋದಾದ್ರೆ ಇಂತಿಷ್ಟು ತಾಸು ಕೆಲಸ ಇಲ್ಲ. ಒಂದು ವ್ಯಕ್ತಿಯ ಒಂದು ದಿನದ ಆಳ ಪಗಾರ ಏನು ಕೊಡ್ತಾಗ ಅಂತ ನಾವು ಸೌದಿಯಾಗಿ ಶ್ರಮವಾಗಿ ಆ ದೇವ್ರ ಕೆಲಸ ಹೇಳೇ ಮಾಡಬೇಕು. ಆ ರೀತಿ ಮನಸ್ಥಿತಿ ಇದ್ದವರು ಎನ್ ಆರ್ ಇ ಜಿ ಕೆಲಸಕ್ಕೆ ಹೋಗ್ಬೇಕು. ನನಗೆ ಅಂಥ ಕೆಲಸಗಳು ಆಗೋದಿಲ್ಲ. ನಾನು 2 ದಿವಸ ಹೋದವ್ರು ನಂತರ ಹೋಗಲಿ, ನನಗೆ ಅದು ಆಗೋದಿಲ್ಲ. ನನಗೆ ಕೆಲಸ ಅಂತಂದರೆ ನನ್ನ ದಯಕ್ಕೆ ಶ್ರಮ ಆದ್ರೂ ಆ ಕೆಲಸ ಆಗಿರಬೇಕು, ಒಂದು ದಿನದ ಕೆಲಸ ಆಗಿರಬೇಕು. ಒಂದು 70 ವರ್ಷ ಮಾಡಲಿಕ್ಕೆ ಮಾಡಬಾರ್ದು. ಸರ್ಕಾರದಾದ್ರೂ ನಮ್ಮದೇ ತೆರಿಗೆ ದುಡ್ಡಲ್ಲಿ ಕೊಡೋದಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋದು ಎಮ್ಮೆ ಸಾಕಿರಿ ಹಾಲಿಗಾಗಿ. ಹೌದು, ಎಮ್ಮೆ ಒಂದು ಎಮ್ಮೆ ಇದೆ, ಮೊನ್ನೆ 1.5 ತಿಂಗಳಾಯ್ತು ಕೊರ ಹಾಕಿ. ಹಾಲಿಗಾಗಿ ನಮ್ಮ ಮನೆಗೆ ಅಷ್ಟಕ್ಕೆ ಒಂದು 2 ಲೀಟರ್ ಹಾಲಿದೆ, 2-2.5 ಲೀಟರ್ ಹಾಲಿದೆ, ನಮ್ಗೆ ಸಾಕಾಗ್ತದೆ ಸರ್. ನಿಮ್ದು ಇರುವುದು ಹೆಚ್ಚು ಕಡಿಮೆ 1 ಎಕರೆ 24 ಗುಂಟೆ ಇಷ್ಟೇ ಭೂಮಿಯೊಳಗೆ. ಇಷ್ಟು ಜನ ಎಲ್ಲರೂ ಹಬ್ಬ ಹುಣ್ಣಿಮೆ ಹರಿದಿನ ಎಲ್ಲನೂ ಮಾಡಿಕೊಂಡು ಮತ್ತು ಮಕ್ಕಳ ಶಾಲೆ ಅವ್ರ ಬಟ್ಟೆ ಬೇರೆ ಎಲ್ಲನೂ ತೂಗಿಸ್ಲಿಕ್ಕಾಗಿದೆ. ಆಗ್ತದೆ ಸರ್, ಸ್ವಲ್ಪ ಸಾಲ ಹಳದು ಇರ್ತದೆ ನಮ್ಮದು, ಹಿಂದೆ ಮುಂದೆ ಮಾಡ್ಕೊಂತ ಏನೋ ಮಾಡ್ತಾ ಇದಾರೆ, ಅದು ನಮ್ಮ ತಂದೆಯವ್ರು ಮಾಡ್ತಾ ಇರೋದು, ನಮ್ದೇನಿಲ್ಲ. ನಾವು ತಂದೆಯವ್ರಿಗೆ ಕೆಲವೊಂದಿಷ್ಟು ಭಾರ ಆಗ್ಬಾರ್ದು, ನಾವು ಹೊರಗಡೆ ದುಡಿಯೋದು. ನಿಮ್ಮ ಕೊಡುಗೆ ಏನು ಮನೆಗೆ? ಮನೆಗೆ ನನ್ನ ಕೊಡುಗೆ ಅಂತ ಅಂದರೆ, ನಾನು ಎಲ್ಲ ಖರ್ಚುಗಳಿಗೂ ನಾನು ತಂದೆಯವರನ್ನು ಕೇಳೋದಿಲ್ಲ, ಮನೆಯ ದುಡ್ಡಿನಲ್ಲಿ 1 ರೂಪಾಯಿನೂ ತಗೊಳ್ಳೋದಿಲ್ಲ. ಇನ್ನು ಅವ್ರು ಕರ್ಕೊಂಡು ಬಂದಾಗ ಅವರು ನನಗಾಗಿ ಏನು ಖರ್ಚು ಮಾಡಬೇಕು ಮಾಡ್ಕೊಂಡು ಹೋಗ್ತಾರೆ. ಈಗೆಲ್ಲ ನಾನು ಎಲ್ಲರೂ ಹೋಗಬೇಕು ಅಂತಂದ್ರೆ ನಾವು ಕೆಲವು 1 ರೂಪಾಯಿನೂ ಕೇಳೋದಿಲ್ಲ. ಈಗ ಹೋದ ವರ್ಷದಿಂದ ಮಗಳು ಓದಲಿಕ್ಕೆ ಅವರೇ ಧಕ್ಕ ಬಿಟ್ಟಿದ್ದಾರೆ, ಮೊಮ್ಮಗಳಿಗೆ ಓದಿಸ್ಲಿಕ್ಕೆ. ಈಗ ಸ್ವಲ್ಪ ನಾನು ಅಂದರೆ ಜಾಸ್ತಿ ಕೊಡಿದ್ರೆ ಅವ್ರು ಸ್ವಲ್ಪ ಕೊಡ್ತಾರೆ, ಅದೇ ದೊಡ್ಡ ಖರ್ಚು, ಅದರಲ್ಲೂ ಉಳಿಸ್ಲಿಕ್ಕೆ ನೋಡ್ತಾ ಇದ್ದೇನೆ. ಮನೆಗಳಿದ್ರೆ ನಂತರ ನಮ್ಮ ತಂದೆಯವ್ರು ಏನು ತಗೊಂಡೋದಿಲ್ಲ, ನಮ್ಮ ಅಮ್ಮ ಏನು ತಗೊಂಡೋದಿಲ್ಲ, ನನಗೆ ಇಟ್ಟೋಗೋದದು ಏನೇ ಇದ್ರು ಸಾಲನಾದರೂ ನನ್ನ ತಲೆ ಮೇಲೆ ಇಟ್ಟೋಗ್ತಾರೆ, ಉಳಿದ್ರೆ ನನಗೆ ಕೊಟ್ಟು ಹೋಗ್ತಾರೆ. ಆ ತಿಳುವಳಿಕೆ ನನಗಿದೆ ಸರ್. ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ? ಹೌದು ಸರ್, ಮಗಳು BSc ಸೆಕೆಂಡ್ ಇಯರ್ ಧಾರವಾಡ KCDL ಓದ್ತಾ ಇದ್ದಾಳೆ, ಮಗ ಸೆಕೆಂಡ್ PU ಇಲ್ಲಿ ಮಾರಿಕಾಂಬ ಜೂನಿಯರ್ ಕಾಲೇಜ್ ಸಿರ್ಸಿಯಲ್ಲಿ ಓದ್ತಾ ಇದ್ದಾನೆ. ಮುಂದೆ ಏನು ಮಾಡಬೇಕು, ಗುರಿ ಏನು ಸರ್? ನಾನು ಮಕ್ಕಳ ಓದಿನ ಬಗ್ಗೆ ಯಾವುದೇ ಗುರಿಯನ್ನು ನಾ ಇಟ್ಕೊಳ್ಳಲಿಲ್ಲ. ಅವರಿಗೆ ಹೇಳಿದ್ದೇನೆ, ನೀವು ಏನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು, ಆ ಖರ್ಚು ಏನು ಬಂದರೂ ನಾನು ಕೊಡ್ತೇನೆ. ನೀವು ಯಾವುದು ಓದಲಿಕ್ಕೆ ಕೊಡಲಿಲ್ಲ. ನಮ್ಮ ಕೆಲವೊಂದಿಷ್ಟು ಗಾಡ್ ಫಾದರ್ಗಳಿದ್ದಾರೆ, ಏ ನಿನ್ನ ಮಗಳಿಗೆ ಓದ್ಸಪ್ಪ ನಾವು ಕೊಡ್ತೀನಿ ಅಂದವ್ರು ಭಾಳ ಜನ ಇದ್ದಾರೆ. ಅವ್ರಿಗೆ ಯಾರ ಹತ್ರ ಸರಿ ಇಲ್ಲಿವರೆಗೆ ಕೇಳಲಿಲ್ಲ. ಮೊನ್ನೆ ನನ್ನ ಫ್ರೆಂಡ್ ನಮ್ಗೆ ನನ್ನ ಗುರುಗಳೊಬ್ಬರು ಫೋನ್ ಮಾಡಿದ್ರು, ಏ ನಿನ್ನ ಮಗಳು ಓದ್ಲಿಕ್ಕೆ ನಾವು ಅಷ್ಟು ಕೊಡ್ತೀನಿ ಅಂದರು. ಕೊಡ್ತೀನಿ ಅಂದಿರಲ್ಲ ಸರ್, ಅದೇ ಸಾಕು, ನಂಗೆ ಕೊಟ್ಟಷ್ಟು ಧೈರ್ಯ ಬಂತು. ಅವರು ಆಡಿದ ಮಾತನ್ನು ತಪ್ಪವ್ರಲ್ಲ, ಕೊಟ್ಟೆ ಕೊಡ್ತಾರೆ. ಗೆಳೆಯರನ್ನು ಸಂಪಾದನೆ ಮಾಡಿರಿ ಸರ್. ನನ್ನ ಬಳಗ ದೊಡ್ಡ ಬಳಗ ಇದೆ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗಿದ್ದಷ್ಟು ಗೆಳೆದಿಕ್ಕು ನಮ್ಮೂರಿನಲ್ಲಿ ಯಾರಿಗೂ ಇಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆ ಸರ್. ಈ ಕಡೆ ಮುಂಡಗೋಡು, ಈ ಕಡೆ ಕಾರವಾರ, ಈ ಕಡೆ ಭಟ್ಟಕಳದವರೆಗೂ ನನಗೆ ಉತ್ತರ ಕನ್ನಡ ಜಿಲ್ಲೆಯ ದಿಕ್ಕು ದಿಕ್ಕುಗಳಲ್ಲಿ ನನ್ನ ಪರಿಚಯ ಭಾಳ ಜನರಿಗಿದೆ. ಅಫೀಷಿಯಲ್ ಚೆನ್ನಾಗಿದ್ದೀನಿ ಸರ್. ಮುಂದೆ ಹಿರಿಯರ ಆಶೀರ್ವಾದ, ದೇವರ ದಯೆಯಿಂದ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ನಿರೀಕ್ಷೆ ನನಗಿದೆ. ಇಷ್ಟೆಲ್ಲ ವಿಚಾರಗಳನ್ನು ಮತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಕೆಟಿ ನಾಯ್ಕ ಅವರಿಗೆ ನಿಮಗೆ ಧನ್ಯವಾದ, ನಮಸ್ಕಾರ. ತಮಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಂಡವರು ಸಿದ್ದಾಪುರ ತಾಲೂಕು ಹೆಗ್ಗೇರಿ ಗ್ರಾಮದ ಕೃಷ್ಣ ತಮ್ಮಣ್ಣ ನಾಯ್ಕ್, ಇವರೊಡನೆ HB ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳ ನಂತರ ಕೇಳಿ ಜನಪದ ಸಂಗೀತ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.